ದಿನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಜನಾಲ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಇದೀಗ. ಅವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಗೆ ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಇಂದೇ quiz.mygov.in ಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್ ಮಹಾಕ್ವಿಜ್ ಸಬ್ಕಾ ವಿಕಾಸ್ ಮಹಾಕ್ವಿಜ್ ಕಂಡು ನಿನ್ನ ಕಷ್ಟವನ್ನು ತಿಳಿಸಿಕೊಡುತ್ತೇನೆ. ರೈತ ಬಾಂಧವರೇ, ಬೆಳೆ ಉತ್ಪಾದನೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ನೂಆಲ್ಗಿ ದ್ರಾವಣದ ಬಳಕೆ, ಲಭ್ಯತೆ ಮತ್ತು ಪ್ರಯೋಜನ ಕುರಿತ ಪ್ರಾಯೋಜಿತ ಕಾರ್ಯಕ್ರಮಗಳು ಎಫ್ಎಂ ರೈನ್ಬೋ ವಾಹಿನಿಯಿಂದ ಪ್ರತಿ ಮಂಗಳವಾರ ಬೆಳಗ್ಗೆ 6:45 ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಚಾಮುಂಡಿ ಬನ್ನಿಯ ಮರು ಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡಿ ಕೇಳಗೊಂಡು ಬಾರ ಚಾಮುಂಡಿ ನಿನ್ ಸಣ್ಣ ಸೀರೆ ನರಿ ಬಾರ ಬನ್ನಿ ಚಾಮುಂಡಿ ಬನ್ನಿ ಚಾಮುಂಡಿ ಬನ್ನಿಯ ಮರು ಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ ಚಾಮುಂಡೆ ಸಿರೆ ಕಳಕಾಲಿ ಗರುಷಣ ಆ ಕೆಂಕಿ ನೋಡ ಉಳ ಕೆಡು ಗಣ್ಯ ಬನ್ನಿ ಚಾಮುಂಡೆ ಬನ್ನಿ ಚಾಮುಂಡಿ ಬನ್ನಿಯ ಮರು ಕಣೆ ಬನ್ನಿಯ ಮರ ಬಾಳ ದೋರ ಬನ್ನಿ. ರಂಗಸ್ವಾಮಿಯು ರಹಸ್ಯವಾಗಿ ನಂಜುಂಡನನ್ನು ಕಂಡು, ನನ್ನ ತಂಗಿ ಚಾಮುಂಡಿಗಾಗಿ ಈ ಬಂಧನಾವ ಪಡ್ತಿದ್ದೀರಲ್ಲ, ನನ್ನ ತಂಗಿನ ಇಲ್ಲಿ ಕಳಿಸ್ತೀನಿ ಅಂತ ನಂಜುಂಡನಿಗೆ ಭರವಸೆಯನ್ನು ನೀಡಿದನು. ನಂಜುಂಡನಿಗೆ ರಂಗಸ್ವಾಮಿಯ ಮಾತನ್ನು ಕೇಳಿ ಪರಮಾನಂದವಾಯಿತು. ರಂಗಸ್ವಾಮಿಯ ಉಪಾಯದಂತೆ ನಂಜುಂಡ ಬರಬಾರದ ರೋಗ ಬಂದವನಂತೆ ಕೆಮ್ಮುತ್ತಾ ಕುಸುಗುತ್ತಾ ನರಳುತ್ತಾ ನಸುಗುತ್ತಾ ಒದ್ದಾಡಲು ಪ್ರಾರಂಭಿಸಿದ. ರಾತ್ರಿಯೆಲ್ಲ ಒದ್ದಾಡುತ್ತಿದ್ದು ಹೊತ್ತಾರೆಯ ಹೊತ್ತಿಗೆ ಸದ್ದಿಲ್ಲದೆ ಮಲಗಿದ. ಅಕ್ಕ ದೇವೇರಿ ಮತ್ತು ತಂಗಿ ಸೋಮಾಜಿಯರು ಕೋಳಿ ಕೂಗಿದೊಡನೆ ಎದ್ದು ಗೃಹ ಕೃತ್ಯಕ್ಕೆ ತೊಡಗಿದರು. ದೇವೇರಿ ನಂಜುಂಡನ ಸ್ನಾನಕ್ಕೆ ಸಿದ್ಧತೆ ಮಾಡಿದಳು. ಬೆಳಕಾಗಿ ಎಷ್ಟು ಹೊತ್ತಾದರೂ ನಂಜುಂಡ ಏಳಲೇ ಇಲ್ಲ. ಸೋಮಾಜಿ ನಂಜುಂಡ ಮಲಗಿದ್ದ ಸ್ಥಳಕ್ಕೆ ಬಂದು ನೋಡುತ್ತಾಳೆ. ನಂಜುಂಡನ ಕಣ್ಣು ಮೂಗುಗಳ ಮೇಲೆಲ್ಲ ಇರುವೆಗಳು ಸಾಲಿಟ್ಟು ಹರಿಯುತ್ತಿವೆ. ಕೈಕಾಲುಗಳನ್ನು ಮುಟ್ಟಿ ನೋಡಿದಳು. ತಣ್ಣಗಾಗಿ ಹೋಗಿದೆ. ಆ ಕೂಡಲೇ ಸೋಮಾಜಿ, ಅಕ್ಕ ಅಕ್ಕ ಬೇಗ ಬಾ ಬೇಗ ಬಾ. ಏನ್ ಸೋಮಯ್ಯಜಿ? ಅಕ್ಕ ಇವತ್ತಿಗ್ ನಮ್ ಸೌಭಾಗ್ಯ ಹಾಳಾಗ್ ಹೋಯ್ತಕ್ಕ. ಯಾಕಮ್ಮ ಹಾಗಂತೀಯ? ಅಕ್ಕ ನೀನೇ ನೋಡು, ಸ್ವಾಮಿಯವ್ರ ದೇಹವೆಲ್ಲ ತಣ್ಣಗಾಗೋಗಿದೆ. ಈ ಮಾತನ್ನು ಕೇಳಿ ದೇವೇರಿ ನಡುಗಿ ಹೋದಳು. ಅವಳು ಮುಟ್ಟಿ ನೋಡಿ ಚಿಟ್ಟನೆ ಚೀರಿಕೊಂಡಳು. ಸ್ವಾಮಿ ಸ್ವಾಮಿ, ನಾವು ವಿಧವೆಯರಾದವಲ್ಲ, ಇನ್ನು ನಮಗೆ ಒಡಕರ್ತು ಯಾರಪ್ಪ ಎಂದು ಹೇಳುತ್ತಾ ನಂಜುಂಡನ ಮೇಲೆ ಧೊಪ್ಪನೆ ಬಿದ್ದು ಗೋಳಾಡತೊಡಗಿದರು. ನಂಜುಂಡನ ಗುಣಗಾನವನ್ನು ಬಾಯಿ ಬಾಯಿ ಬಡಿದುಕೊಳ್ಳುತ್ತಾ ರಾಗವೆತ್ತಿ ಹಾಡಿ ಹಾಡಿ ಅತ್ತರು. ಬಾಬಾ ಮಾತನ್ನಾಡಯ್ಯ ಸಂಭೋ, ಮಾತನಾಡಯ್ಯ ಸಂಭೋ, ಮಾತಿಗೆ ಮರುಳಾದೆ ಪ್ರೀತಿಯುಳ್ಳಂತೆ ಮಾತನಾಡೋ ಸಂಭೋ. ಕೇಳಿ ತಮ್ಮಂದಿರು ಓಡೋಡಿ ಬಂದರು. ತಮ್ಮಂದಿರನ್ನು ನೋಡಿ ದೇವೇರಿ, ಅಪ್ಪ ಯಾರಪ್ಪ ನಮಗ್ ಗತಿ, ಯಾರಪ್ಪ ಈ ಊರಲ್ಲಿ ನಮಗ್ ಗತಿ, ಮತಿ ಪತಿಯನ್ ಕಳ್ಕೊಂಡು ಗತಿ ಇಲ್ದಂತಾದವಲ್ಲ. ಶ್ರೀರಂಗಪಟ್ಟಣದ ರಂಗಸ್ವಾಮಿಯ ತಂತ್ರದಿಂದ ಅವನ ತಂಗಿ ಚಾಮುಂಡಿಯು ಕೊರವಂಜಿ ವೇಷದಲ್ಲಿ ಕಣಿಸಾರುತ್ತ ಗೋಪುರದ ಬೀದಿಗೆ ಬಂದು ಕೋಗಿಲೆಯ ದನಿಯಲ್ಲಿ ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಅಂತವಳಲ್ಲ ಇಂಥವಳಲ್ಲ ನನ್ನಂತ ಕೊರತಿ ಮತ್ತೊಬ್ಬಳಿಲ್ಲ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಒಳ್ಳೆಗಾಲದ ಕಣ್ತಿ ನಾನು ಕಣಿ ರಂಗನ ಮಗಳು ನಾನು, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಹಿಂದೆ ನಡೆದುದ ಹೇಳಲು ಬಲ್ಲೆ, ಮುಂದೆ ನಡೆಯೋದ ತಿಳಿಸಲು ಬಲ್ಲೆ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಮಾಡಿದ ಮಾಟವ ಮುರಿಯಲು ಬಲ್ಲೆ, ಕಟ್ಟಿದ ತಡೆಯ ಒಡೆಯಲು ಬಲ್ಲೆ, ಹೇಳುವೆನು ಕಣಿ, ಹೇಳುವೆನು ಕಣಿ ಹೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಕೇಳುವರಿಲ್ಲಿ ಬರ್ರಮ್ಮ, ಹೇಳುವೆನು ಕಣಿ, ಹೇಳುವೆನು ಕಣಿ ಹೇಳುವರಿಲ್ಲಿ ಬರ್ರಮ್ಮ. ಕೊನೆಯ ನುಡಿಗಳನ್ನು ದೇವೇರಿಯ ಕಿವಿಗೆ ಚೆನ್ನಾಗಿ ಕೇಳಿಸುವಂತೆ ದನಿ ಎತ್ತಿ ಹಾಡಿದಳು. ದುಃಖದಲ್ಲಿ ಮುಳುಗಿ ಹೋಗಿದ್ದ ದೇವೇರಿಗೆ ಕಣ್ತಮ್ಮನ ನುಡಿ ಕಗ್ಗತ್ತಲಿನಲ್ಲಿ ಕಾಂತಿ ಪುಂಜದಂತೆ ಕಂಡಿತು. ಪಕ್ಕದಲ್ಲೇ ನಿಂತಿದ್ದ ಆಟಾಳಿ ಆದಿಶೇಷನನ್ನು ನೋಡಿ ಆತುರದ ದನಿಯಲ್ಲಿ, ಶೇಷನ ಶೇಷನ ಕರಿಯಪ್ಪ ಕರಿಯಪ್ಪ, ಕಣ್ತಮ್ಮನ ಇವರು ಯಾವ್ದಾದ್ರೂ ಶಾಪ ದೋಷದಿಂದ ಸತ್ತಿದ್ದಾರೋ ಅಥವಾ ಆಯಸ್ ತುಂಬಿ ಸತ್ತಿದ್ದಾರೋ ಕೇಳ್ಬೇಕು ಎಂದಳು. ಅಕ್ಕನ ಆಜ್ಞೆಯಂತೆ ಆದಿಶೇಷ ಗೋಪುರದ ಮುಂದೆ ನಿಂತು, ಅವ ಕಣ್ತಮ್ಮ, ಅವ ಕಣ್ತಮ್ಮ, ನಮ್ಮ ಅಕ್ಕರಿತವಳ ಬವ್ವ, ಅಮ್ಮ ಕೊರವಂಜಮ್ಮ, ಇದು ನಮ್ ಭಾವ ಇಸ್ಕಂಟ್ ದೇಶಮಾನ್ಯ ಅಂತವನ್ ಮನೆ, ಇದು ಕತ್ಲೆ ಆಗೈತೆ, ಬವ್ವ ಬವ್ವ ಎಂದು ಕರೆದ. ಇಸ್ಕಂಟ್ ದೇಶಮಾನ್ಯ, ಅವನ ಹೆಸರು ನಾನು ಕೇಳಿ ಬಲ್ಲೆ ಕಾಣಪ್ಪ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಅಂತವಳಲ್ಲ ಇಂಥವಳಲ್ಲ ನನ್ನಂತ ಕೊರ್ತಿ ಮತ್ತೊಬ್ಬಳಿಲ್ಲ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಕೊರಬಂಜಿಯ ಮಾತನ್ನು ಕೇಳಿದ ದೇವೇರಿ, ಅಂತ ಜಗತ್ಯದ ಒಣಿಯನಿಗೆ ಪಾಪದ ಎಂಟಿ ನಾನೇ ಕಣೆ ನನ್ನ ತಾಯಿ ಎಂದು ನಿಟ್ಟುಸಿರು ಬಿಡುತ್ತಾ, ತಾಯಿ ಕೊರಬಂಜಮ್ಮ ನಿನ್ನೆ ಓದ್ ವಸ್ತು ಇನ್ನಾಗ್ಲೂ ಬಂದಿಲ್ ತಾಯಿ, ನಿನ್ ಪಂಚಾಂಗ ತೆಗೆದು ತಿಳುವಳಿಕೆ ಕೊಡ್ತಾಯಿ ಎಂದು ಬೇಡಿಕೊಂಡಾಗ, ಕೊರಬಂಜಿ ಕವಡೆಗಳನ್ನು ಮಂತ್ರಿಸಿ ಹಣೆಗೆ ಒತ್ತಿಕೊಂಡು ನೆಲದ ಮೇಲೆ ಬಿಟ್ಟು ಏನೋ ಲೆಕ್ಕ ಹಾಕಿದವಳಂತೆ ಗುನುಗುತ್ತ, ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳು ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಅಂತವಳಲ್ಲ ಇಂಥವಳಲ್ಲ ನನ್ನಂತ ಕೊರ್ತಿ ಮತ್ತೊಬ್ಬಳಿಲ್ಲ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಅಮ್ಮ ತಾಯಿ, ಶ್ರೀಕಂಠ ಸ್ವಾಮಿಗೆ ಮದ್ವೆ ಆದ ಇಬ್ರು ಮಡದಿರುಂಟು, ಇವರಿಬ್ರು ಮೇಲೆ ಒಬ್ಳು ಪ್ರೀತಿ ಪಾತ್ರಳು ಉಂಟು, ನಿಜವೇನ್ರಮ್ಮ? ನಿಜ ತಾಯಿ, ನಿಜ. ಅಮ್ಮ ತಾಯಿ, ಅವಳು ಹಿಂದಿನ ಜನ್ಮದಲ್ಲಿ ನಿಮ್ ಗಂಡನಿಗೆ ಪಟ್ಟದ್ರಾಣಿ ಆಗಿದ್ಲು, ಈ ಜನ್ಮದಲ್ಲೂ ಬಂದು ತಗ್ಲಾಕೊಂಡವಳೆ, ಈ ಸಂಬಂಧನ ತಪ್ಸೋಕೆ ಯಾರಿಂದ್ಲೂ ಸಾಧ್ಯವಿಲ್ರಮ್ಮ ಎಂದು ಹೇಳಿ ಮತ್ತೆ ಕವಡೆಗಳನ್ನು ಹಾಸಿನ ಮೇಲೆ ಹಾಕಿ ಲೆಕ್ಕ ಹಾಕಿದವಳಂತೆ ನಟಿಸಿ, ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನು ಕಣಿ, ಹೇಳುವೆನು ಕಣಿ, ಕೇಳುವರಿಲ್ಲಿ ಬರ್ರಮ್ಮ. ಹೇಳಿ ಕೇಳಿ ನಂಜುಂಡ ಅವಳ ಸಂಬಂಧ ಜನ್ಮ ಜನ್ಮಾಂತರದ್ದು, ಆದ್ರೆ ನಿಮ್ ಸ್ವಾಮಿ ಬ್ರಹ್ಮಕಟ್ಟನ್ನ ಮೀರಿ ಅವಳನ್ನ ಬಿಟ್ಟದ್ರಿಂದ ಎಡಕಂಟ್ಕ ಎಡಮಿತ್ತುವಿನಲ್ಲಿ ನಿಮ್ ಸ್ವಾಮಿ ಸತ್ತಿದ್ದಾರೆ ತಾಯಿ. ಅಯ್ಯಯ್ಯೋ ಕೊರಮಂಜಮ್ಮ, ನಿನ್ ಮಾತು ಸುಳ್ಳಲ್ಲಮ್ಮ, ನೀನು ಕಂಡ್ ಕನಸು ಕಂಡಂಗೆ ಉಂಡು ಊಟ ಉಂಡಂಗೆ ಹೇಳ್ತಾ ಇದೀಯಲ್ಲಮ್ಮ, ಆಮೇಲೆ ಏನ್ ಹೇಳಮ್ಮ ಎಂದು ಕೊರವಂಜಿಯನ್ನು ಒತ್ತಾಯಿಸಿದರು. ಲಿಂಗ ಕಡದವನ ಸಂಗವನ ಮಾಡಿ ತುಂಡು ಬಾಯಿಗೆ ಎಣ್ಣೆ ಮೊದಲಿಲ್ಲ, ತನ್ನ ನಾನ ತಾನ ತಂಗಮ್ಮ. ಹೂವ ಲಿಂಗ ಕಡದವನ ಸಂಗಮನ ಮಾಡಿ ಭಂಗ ಆಗೋಯ್ತು ನನ್ನ ಬಾಳು, ತನ್ನ ನಾನ ತಾನ ತಂಗಮ್ಮ. ಅವ ನಿನ್ನ ಮುನೆಯಿಂದ ಅವನ ಮ್ಯಾಗಲ ಜ್ಞಾನ, ಅನ್ನಕ್ಕೆ ಬಾಯ ಬಿಡಲಿಲ್ಲ, ತಂದೆ ನಾನ ತನ್ನ ನಾನ ತಾನ ತಂಗಮ್ಮ ಅನ್ನಕ್ಕೆ ಬಾಯ ಪುಣ್ಣಿಲ್ಲ ತಂಗಮ್ಮ ಅನ್ಯಾಯಿಕಾರ ಬರಲಿಲ್ಲ ದುರದೃಷ್ಟ ಯಾವ ಹೊತ್ತಿನಲ್ಲಿ ಯಾವ ರೀತಿಯಲ್ಲಿ ಯಾರಿಗೆ ಬಂದು ತಟ್ಟುತ್ತದೆಯೋ ಯಾರು ಬಲ್ಲರು? ತಮ್ಮ ಅದೃಷ್ಟ ಕೆಟ್ಟದಿರುವಾಗ ಯಾರು ಏನ್ ಹೇಳಿದ್ರೂ ನಂಬುವ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಇವಳು ಎಷ್ಟಾದ್ರೂ ಕೊಳ್ಳೆಗಾಲದ ಕಂತಿ, ಇವಳ ಶಾಸ್ತ್ರ ಅಂದ್ರೆ ಹೆಚ್ಚಿನ ಶಾಸ್ತ್ರ. ಕೊಳ್ಳೆಗಾಲದ ಕಣ್ತಿ ನಾನು, ಕಣಿ ರಂಗನ ಮಗಳು ನಾನು. ಹೇಳುವೆನೋ ಕಣಿ, ಹೇಳುವೆನೋ ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಹೇಳುವೆನೋ ಕಣಿ, ಹೇಳುವೆನೋ ಕಣಿ ಕೇಳುವರಿಲ್ಲಿ ಬರ್ರಮ್ಮ. ಕಂಠಮ್ಮ, ನಿನ್ ಶಾಸ್ತ್ರ ನಮ್ಗೆ ಒಪ್ಪಿಗೆ ಆಗದ ಕಣಮ್ಮ. ನೀನು ನಮ್ ಗಂಡನ್ನ ಬದುಕಿಸ್ಕೊಟ್ಟಿದ್ದೆ, ಆದ್ರೆ ನೀನ್ ಕೇಳ್ದಷ್ಟು ಬೆಳ್ಳಿ ಬಂಗಾರ ದುಡ್ಡು ಕಾಸು ನಗ ನಾಣ್ಯ ಎಲ್ಲ ಕೊಡ್ತೀವಿ ತಾಯಿ. ಹ್ಯಾಂಗಾದ್ರೂ ಮಾಡಿ ನಮ್ ಮುತ್ತೈದೆ ತನವನ್ನ ಉಳಿಸ್ಕೊಡು ತಾಯಿ. ಅಮ್ಮ ತಾಯಿ, ಚಾಮುಂಡಿಗೂ ನಂಜುಂಡುಂಗೂ ಜನ್ಮ ಜನ್ಮಾಂತರದ ಸಂಬಂಧ ಇರೋದ್ರಿಂದ ಅವರನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ ಪಾಲಿಗೆ ನಮ್ ಸ್ವಾಮಿ ಸಿಕ್ಕೋದಿಲ್ಲವೇನಮ್ಮ? ಸಿಗ್ತಾನೆ, ಆದ್ರೆ ಒಂದ್ ಕರಾರಿದೆ. ಅದೇನಂದ್ರೆ ನಂಜುಂಡ ಅವಳಿಗೆ ಅರ್ಧ ಭಾಗ ಗಂಡನಾಗ್ಬೇಕು, ನಿಮ್ಗೆ ಅರ್ಧ ಭಾಗ ಆಗ್ಬೇಕು. ಅಂದ್ರೆ ಅವಳ ಮನೇಲಿ 6 ತಿಂಗಳು, ನಿಮ್ ಮನೇಲಿ 6 ತಿಂಗಳು ಅವನು ಉಳಿಯೋ ಅಂತ ಆಗ್ಬೇಕು. ಈ ರೀತಿ ಇದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ಹರಕೆ ಕಟ್ಕೋಬೇಕು. ಸ್ವಾಮಿಯವರು ಎದ್ದು 3 ಮಾತಾಡಿದ್ರೆ 6 ತಿಂಗಳು ಚಾಮುಂಡಿಗ್ ಮಾತ್ರ ಯಾಕೆ, ನಿನಗೂ ಕಳಿಸ್ತೀವಿ. ಹಾಗಾದ್ರೆ ಹರಕೆನ್ ಕಟ್ಕೊಳ್ಳಿ. ಏನಂತ ಹರಕೆ ಕಟ್ಕೋಬೇಕವ್ವ? ಹೋಗಿರೋ ವಸ್ತು ಮತ್ತೆ ಬಂದು ನಮ್ ಸ್ವಾಮಿ ಎತ್ ಕೂತಿದ್ದೆ ಆದ್ರೆ 6 ತಿಂಗಳು ಚಾಮುಂಡಿಗೇನು, ನಿಮ್ಮನೆಗೂ ಕಳುತ್ತೀನಿ. 3 ತಿಂಗಳ ನಮ್ಮ ಮನೇಲಿರ್ಲಿ, 3 ತಿಂಗಳ ನಿನ್ ಮನೇಲಿರ್ಲಿ, ಬೆಟ್ಟ ಚಾಮುಂಡಿಗೆ 6 ತಿಂಗಳು ಉಳಿಲಮ್ಮ. ನಮ್ಗೆ ನಮ್ ಗಂಡ ಉಳಿದ್ರೆ ಸಾಕು, ಬೇಗ ಬದುಕಿಸ್ಕೊಡವ ನನ್ನವ್ವ. ತಂಗಿ ಸೋಮಾಜಿ, ನೀನ್ ಇಲ್ಲೇ ಇರು, ಸ್ನಾನ ಮಡಿ ಮಾಡ್ಕೊಂಡು ಕಲ್ಲು ಒತ್ಕೊಂಡು ಹುಲ್ ಕಚ್ಕೊಂಡು ಬೆಳ್ಳಿ ಪಾವಲಿಯನ್ನ ಅರಿಶಿಣದ ಬಟ್ಟೆ ಕಟ್ಟಿ ಒನ್ನೆಸಲು ಕಟ್ಟಿ ಚಿನ್ನದ ಕಳಸ ತೀರ್ಥನ ಬಂಗಾರ ತಟ್ಟೆಯಲ್ಲಿ ಮೇರುತ್ಕೆಯನ್ನ ಈ ಕೂಡ್ಲೇ ತರ್ತೀನಿ. ಸಂಪಿಗೆ ಹೂವೆ ನೀನು, ಸಂಪಿಗೆ ಹೂವೆ ನೀನು, ಕೆಂಪಿ ಮುಡಿಯವಳೇ ನಾನು. ಸಂಪತ್ತುಗಾರ ಎದ್ದು ಬಾರು, ಎದ್ದು ಮುಖವ ತೋರು, ಅಂದಕ್ಕೆ ಮಾತನಾಡು, ಚಂದಕ್ಕೆ ಮಾತನಾಡು. ಹರಾರು ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ. ದೇವೇರಿ ಕೊಂಚ ಹೊತ್ತಿನಲ್ಲೇ ಕೊರವಂಜಿ ಹೇಳಿದಂತೆಲ್ಲ ಮಾಡಿ ತನ್ನ ಪರಿಕರಗಳೊಡನೆ ಬರುತ್ತಾಳೆ. ಬೆಳ್ಳಿಯ ತಟ್ಟೆಯಲ್ಲಿದ್ದ ಪರಿಕರಗಳನ್ನೆಲ್ಲ ತೆಗೆದುಕೊಂಡು ಪೂಜೆ ಮಾಡುವಂತೆ ನಟಿಸಿದ ಕೊರವಂಜಿ, ಅಮ್ಮ ತಾಯಿಗಳೇ, ನಿಮ್ಮ ಸ್ವಾಮಿಯವರು ಬದುಕಬೇಕೇನ್ರಮ್ಮ? ಅಯ್ಯೋ ನನ್ ತಾಯಿ, ಬದುಕಬೇಕಾ ಅಂತ ಕೇಳ್ತೀಯಲ್ಲೇ, ದಯಮಾಡಿ ನಮ್ಮ ಮುತ್ತಯ್ಯ ತನ ಉಳಿಸ್ಕೊಡಮ್ಮ ಎಂದು ಹೇಳಿ ಕೊರವಂಜಿಯ ಪಾದಗಳಿಗೆ ನಮಸ್ಕರಿಸಿದರು. ಅಮ್ಮ ತಾಯಿಗಳೇ, ಆಡದ್ ಮಾತ್ನಂತೆ ನಡ್ಕೋಬೇಕು. ತಪ್ಪುದ್ರೆ ಮತ್ತೆ ನಿಮ್ ಸ್ವಾಮಿ ನಿಮ್ ಕೈಗ್ ಸಿಗೋದಿಲ್ಲ. ಗೊತ್ತಾಯ್ತೇನ್ರಮ್ಮ? ಮಾತನಾಡಯ್ಯ ಶಂಭೋ, ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರ್ಸೆ ಮಾತನಾಡು. ಎದ್ದು ಬೀದಿಗೆ ಬಾರು, ಮುದ್ದುಳು ಮುಖವ ತೋರು, ಅಂದಕ್ಕೆ ಮಾತನಾಡು, ಚಂದಕ್ಕೆ ಮಾತನಾಡು. ಹರಾರ ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ. ಮಲ್ಲಿಗೆ ಹೂವೆ ನೀನು, ಮಲ್ಲಿ ಮುಡಿಯವಳೇ ನಾನು. ಮಲ್ಲಿಕಾರ್ಜುನ ಎದ್ದು ಬಾರು, ಎದ್ದು ಬೀದಿಗೆ ಬಾರು, ಮುತ್ತುಳು ಮುಖವ ತೋರು, ಅಂದಕ್ಕೆ ಮಾತನಾಡು, ಚಂದಕ್ಕೆ ಮಾತನಾಡು. ಹರಾರ ಚಂದ್ರಶೇಖರ ಸ್ವಾಮಿ ಜ್ಞಾನ ಇಲ್ವಯ್ಯ ಮಡದಿ ಮ್ಯಾಲೆ. ಅಜ್ಜಿ ಮಾತಿಗೆ ಒಪ್ಪಿ ಬಿಟ್ಟ ಕಣ್ಣು ಬಿಟ್ಟ ಗಾಢ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೈಮುರಿಯುತ್ತ ಚಿಟುಕಿ ಒಡೆದು ಆಕಳಿಸುತ್ತ ಮೇಲಕ್ಕೆದ್ದು ಕುಂತ. ಇಂಥ ತಂತ್ರಗಾರಿಕೆಯಿಂದ ಚಾಮುಂಡಿಯು ನಂಜುಂಡನನ್ನು ಬದುಕಿಸಿಕೊಳ್ಳುವ ನೆವದಲ್ಲಿ ತನ್ನ ಬೆಟ್ಟಕ್ಕೆ ಬರಿಸಿಕೊಳ್ಳುವಂತೆ ಮಾಡಿಕೊಂಡಳು. ಶೇಖರ ನಂಜುಂಡೇಶ್ವರ ಮನಸ್ಸು ಇಲ್ಲವಯ್ಯ ನಿನ್ನ ಬಡದಿಯ ತಾಳೆಯ ಹೂವು ನೀನು ತಾಳೆಯ ಸೀಳಿ ಮುಡಿಯಬಳು ಅಕ್ಕ ಶೀಲಗಾರ ನಂಜುಂಡ ಮಾತನ್ನಾಡು ಮುದ್ದುಳ್ಳ ಮಕವ ಚಂದ್ರಶೇಖರ ನಂಜುಂಡೇಶ್ವರ ಮನಸ್ಸು ಇಲ್ಲವಯ್ಯ ನಿನ್ನ ಬಕ್ಕೆ ಬೆವರವನೆ ನಂಜುಂಡು ಲಿಂಗ ಎತ್ತಮ್ಮ ಯಾರೋ ದರೆಯಲ್ಲಿ ಹರ ಹರ ಹರ ಚಂದ್ರಶೇಖರಯ್ಯ ನಿಂದ ಮಡದಿಯ ಮ್ಯಾಲಿ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ನೀತಿ ಉಳ್ಳರಸೆ ಮಾತನಾಡು ಎದ್ದು ಮುದ್ದುಳ್ಳ ಮುಖವಾಡಿಯ ಎಲ್ಲಿದೆಯ ಬಾ ಬಾ ಬಾ ಅಂತೇಳಿ ಕೂಗಿದ ಒಂದು ಕೂತ್ರ ಬರ್ನಿಲ್ಲ ನೋಡ್ಲು ಉತ್ನಳ್ಳಿ ಊರ ಕಾಂತಿ ನಮ್ಮಕ್ಕ ಮೋಸ ಓದ್ಲು ಈ ವಿಭೂತಿ ಇಕ್ಕದವನ ರುದ್ರಾಕ್ಷಿ ಧರಿಸ್ದವನ ಕಾವಿ ಒದ್ದವನ ಊರೂರ್ ಮ್ಯಾಲ ದೀಕ್ಷಾ ಮಾಡವನ ನಂಬ್ಕೊಂಡ ನಮ್ಮಕ್ಕ ಕೆಟ್ಟೋದ್ಲು ಅಂತೇಳಿ ಉತ್ನಳ್ಳಿ ಊರ ಕಾಂತಿ ಯಥಾ ಪ್ರಕಾರವಾಗಿ ಕುದುರೆಯನ್ನು ಏರಿ ಆಹಾ ಮೈಸೂರು ಬೆಟ್ಟಕ್ಕೆ ಬಂದಳಲ್ಲ ಉತ್ನಳ್ಳಿ ಮಾರಿ ಜನಪದ ಗೀತೆಗಳನ್ನು ಹಾಡಿದವರು ಮೈಸೂರು ಜಿ ಗುರುರಾಜ್ ಹಾಗೂ ಸಂಗಡಿಗರು, ಮಳವಳ್ಳಿ ಮಹದೇವಸ್ವಾಮಿ ಹಾಗೂ ಸಂಗಡಿಗರು, ಡಾಕ್ಟರ್ ಪಿ ಕೆ ರಾಜಶೇಖರ್ ಹಾಗೂ ಸಂಗಡಿಗರು, ಮಾರಗೌಡನಹಳ್ಳಿ ಭಾಗ್ಯಮ್ಮ ಹಾಗೂ ಸಂಗಡಿಗರು. ಸಹ ನಿರೂಪಣೆ ಕೆಬಿ ಮೀನಾ ಹಾಗೂ ಆರ್ ಲೋಕೇಶ್ವರಿ. ಕಪ್ಪನೆಯ ಹೊಳೆಯ ಒಳಗೆ ಭಾವ ಕಪ್ಪನೆಯ ಹೊಳೆಯ ಒಳಗೆ ವಿಪರೀತವೇನಯ್ಯ ಹಸುಗೊಂಡು ಈಸವ ಧರಿಸಿದೋರೇ ಹಸುಗೊಂಡು ಈಸವ ಧರಿಸಿದ ನಂಜುಂಡಲಿಂಗೋ ಈಸವ ಸಾಕಾರ ಮಾತನ್ನಾಡು ನಡುಗಡೆ ಮನೆಯಲ್ಲಿರೋ ನಂಜುಂಡ ಗುರುವೇ ಮನಸ್ಸೇ ಇಲ್ಲ ವಯ್ಯೋ ನಿನ್ನ ಮಡಿಯ ಮೇಲೆ ತಾಳೆಯ ಗರಿಗಳು ನೀವೇ ತಾಳೆಯ ಗರಿಗಳು ನೀವೇ ಸೀರಿ ಮುಡಿಯೋಳು ನಾನೇ ಶೀಲಗಾರ ನಂಜುಂಡ ಮಾತನ್ನಾಡೋ ಬಾಬಾ ಮಾತನ್ನಾಡೋ ಎದ್ದು ಬೀದಿಗೆ ಬಾರು ಮುದ್ದುಳ ಸವಾಸೋರು ಅಂದಕ್ಕೆ ಕಲಿಯ ಸೋರು ಚಂದಕ್ಕೆ ಮಾತನ್ನಾಡೋ ಸೈ ಸೈ ಸೈ ಸೈ ನಂಜುಂಡಲಿಂಗ ಉತ್ತನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನ್ನ ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂದಿರುಗಿ ಬರುವಳಲ್ಲೋ ಚಾಮುಂಡಮ್ಮ ಚಲದಲ್ಲಿ ಚಾಮುಂಡಮ್ಮ ಚಲದಲ್ಲಿ ಪಾರ್ವ ಸೋತಿ ಬರವ ಪಾಲಿಸು ತಾಯಿ ನಂಬದ ಭಕ್ತಾರ ಮೇಲೆ ತಂದನ್ನ ತಾನ. ಚಾಮುಂಡಿ ಹಬ್ಬ ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ ಮಹಿಷಾಸುರನ ಕೊಂದು ಮೈಸೂರಲ್ಲಿ ನೆಲಗೊಂಡ ತಂದನ್ನ ತಾನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಸಹ ನಿರೂಪಣೆ ಆರ್ ಲೋಕೇಶ್ವರಿ. ನಡಗಣ ನಂಜುಂಡು ಲಿಂಗೋ ಪರವಾ ಪಾಲೇಸು ತಾಯಿ ಬೆದದವಳೆ ಚಾಮುಂಡಮ್ಮ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ತಂದನ್ನ ತಾನ ತಂದನ ತಂದೆ ನಾನಾ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲಕ್ಕೆ ಪ್ರಸಾರವಾಯಿತು. ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು. ರೈತನ ನೋವಿಗೆ ಕರಗಿದು ಮೋಡ ಸುರಿಯುತ್ತ ನೆಲದಲ್ಲಿ ಹರಿದಿದೆ ನೋಡ. ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ. ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು. ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ. ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು. ಅಪ್ಪಿ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡ್ರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ. ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ ದೇವರಿಗೆ ನೀಡುವ ದೇಣಿಗೆ. ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಭದ್ರಾವತಿ ಈಗ ಆಕಾಂಕ್ಷ ಬಾದಾಮಿ ಹಾಡಿರುವ ಒಂದು ಚಿತ್ರಗೀತೆಯನ್ನು ಕೇಳೋಣ.